ತಾಳಿ ಏಕತಾಳ, ರಾಗ ಜಂಜೂಟಿ, ತಾಳ ಏಕ ಕೋರೆ. ಬರುವಳಿದ ಕೋ ವೀರನಾರಿ ಛಂದಸ್ಸು ಭೈರವಿ ಅಷ್ಟತಾಳ, ರಾಗ ಮೋಹನ, ಆದಿ ಏಕ ಕೋರೆತಾಳದಲ್ಲಿ. ಯಾರು ಮಾಡ್ಬಾರೆ ಮನ ಹೇ ಯಾವ ಪೋದೋ Thank you. ಸರಳ ತೊಡಬೇಡ ಕಟ ನಮ್ಮನು ಶರಣನು ತಮ್ಮರೆ ಹೊಕ್ಕ ನಾರಿಯ ದುರದೊಳಗೆ ಕೊಲ್ಲುವುದು ದೊರೆಗಳಿಗವ ನೀತಿ ಇದು ಖಮಾಜ್ ಅಷ್ಟತಾಳಮಟ್ಟು ರಾಗ ಖಮಾಜ್ ತಾಳ ಅಷ್ಟ ಹಾಗೂ ಏಕತ್ವರಿತ ಕೇಳು ಶಶಿ ಪ್ರಭೆ ಪೇಳುದ ನಾ ಹೇಳುದ ಕೇಳು ಶಶಿ ಪ್ರಭೆ ಪೇಳುದ ನಾ ಹೇಳುದ ಪೇಳುದ ನಾ ಹೇಳುದ ಬಾಲೆ ಗುಣ ಬಾಲೆ ಸುಖಲೋಲೆ ಪೇಳ್ಬೇ ಹಿಂದೂಸ್ತಾನಿ ರೂಪಕ ರಾಗ ಜಂಜೂಟಿ ತಾಳ ನಿಧಾನ ರೂಪಕ ಕನ್ನಡ ತಾಳ ನಿಧಾನ ರೂಪಕ ಸಾರಿ ಭಯ ಎದರು

ಪ್ರಿಯೇಶಾಯ.